ಇದುವರೆಗೆ ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಹಾಸನ ಎಫ್ಎಂ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಇಂದಿನ ಕೃಷಿ ರಂಗದಲ್ಲಿ ಕಾಳು ಮೆಣಸಿನ ಬೇಸಾಯ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯ ವಿಜ್ಞಾನಿ ಈಶ್ವರ್ ಆರ್ ನೂಲ್ವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಸಸ್ಯ ಸಂರಕ್ಷಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈಗ ಮುಂಗಾರು ಹಂಗಾಮು ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತೋಟದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯುತ್ತೆ. ಬಹಳ ಮುಖ್ಯವಾಗಿ ಈ ಮೆಣಸಿನ ನಾಟಿಯನ್ನ ಮಾಡಲಿಕ್ಕೆ ಜೂನ್ ತಿಂಗಳು ಬಹಳ ಸೂಕ್ತವಾದಂತಹ ಒಂದು ಕಾಲ. ಈ ಸಂದರ್ಭದಲ್ಲಿ ನಾವು ಹೇಗೆ ನಾಟಿಯನ್ನ ಮಾಡ್ತಕ್ಕಂಥದ್ದು, ಈ ಒಂದು ಮೆಣಸಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ, ಯಾವೆಲ್ಲ ತಳಿಗಳು ನಮ್ಮ ಭಾಗಕ್ಕೆ ಹೊಂದಿಕೊಳ್ಳುತ್ತೆ, ಯಾವೆಲ್ಲ ತಳಿಗಳು ನಮಗೆ ಎಲ್ಲಿ ಸಿಕ್ಕುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲಿನ ಸಮೀಪ ಇರತಕ್ಕಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಹಾಗೂ ಅಲ್ಲಿಯ ಮುಖ್ಯಸ್ಥರಾದ ಈಶ್ವರ ಆರ್ ನೂಲ್ವಿ ಅವರು ನಮ್ಮೊಂದಿಗೆ ಇದ್ದಾರೆ. ನೂಲ್ವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಸೂದನ್ ಅವರೇ, ತಮಗೂ ಕೂಡ ಸ್ವಾಗತ. ಈ ಜೂನ್ ತಿಂಗಳು ಸಾಕಷ್ಟು ಕೆಲಸಗಳನ್ನ ಈ ಮೆಣಸಿಗೆ ಸಂಬಂಧಪಟ್ಟ ಹಾಗೆ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ನಾಟಿಯನ್ನ ಮಾಡಲಾಗುತ್ತೆ. ನಾಟಿಯನ್ನ ಮಾಡುವ ಮುನ್ನ ಯಾಕೆ ಅಂತ ಅಂದ್ರೆ, ಇವತ್ತು ಮೆಣಸನ್ನ ಕಪ್ಪು ಬಂಗಾರ ಅಂತ ಹೇಳಿ ಕರಿತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೆಚ್ಚು ಜನ ನಾಟಿಯತ್ತ ಒಲವನ್ನ ತೋರಿಸ್ತಾ ಇದ್ದಾರೆ. ಹೇಗೆ ನಾಟಿಯನ್ನ ಮಾಡಿಕೊಳ್ಬೇಕು, ನಾಟಿಗೆ ಮುನ್ನ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ? ಈಗ ನೋಡಿ, ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಜೂನ್ ತಿಂಗಳಲ್ಲಿ ಯೂಶುವಲಿ ನಾರ್ಮಲ್ ಆಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಮಳೆ ಸ್ಟಾರ್ಟ್ ಆದಾಗ ಏನ್ ಮಾಡಬೇಕು, ನಾವು ನಮ್ಮ ಎಲ್ಲೆಲ್ಲಿ ನಾವು ಪ್ಲಾಂಟಿಂಗ್ ಮಾಡ್ಬೇಕಂತ ಮಾಡ್ಕೊಂಡಿದ್ದೇವೆ ಮೆಣಸನ್ನ, ಆ ಜಾಗನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಡ್ಡೆ ಎಲ್ಲ ಬಿಡಿಸ್ಕೊಂಡು ಯಾವ ಮರಕ್ಕೆ ನಾವು ಬೆಳೆಸಬೇಕು ಅದನ್ನ ನೋಡಿಕೊಂಡು ಮರಗಳನ್ನು ಆಯ್ಕೆ ಮಾಡೋದು ತುಂಬಾ ಮುಖ್ಯ. ಯಾಕಂದ್ರೆ ಮರಗಳು ಅದು ತೊಗಟೆ ಸಾಫ್ಟ್ ಆಗಿರಬಾರದು, ರಫ್ ಆಗಿರಬೇಕು, ಸೊ ದಟ್ ಅದಕ್ಕೆ ಅಂಟುಕೊಂಡು ಅದು ಚೆನ್ನಾಗಿ ಬೆಳೆಯುತ್ತೆ. ಸಾಫ್ಟ್ ಆಗಿದ್ರೆ ಏನಂತಾರೆ, ಮುಂದೆ ಕ್ರಮೇಣ ಅದು ಹೆವಿ ಭಾರ ಆಗಿ ಜರದ ಬೀಳು ಸಂಭವ ಇರುತ್ತೆ. ಅದರಿಂದ ಮರಗಳ ಆಯ್ಕೆನು ತುಂಬಾ ಇಂಪಾರ್ಟೆಂಟ್. ಮರಗಳನ್ನು ಆಯ್ಕೆ ಮಾಡುವಾಗ ಯೂಶುವಲಿ ನಾವು ಬೆಳೆಸೋದು ಸಿಲ್ವರ್ ಓಕೆಗೆ, ಬಟ್ ಓವರ್ಲ್ಯಾಪಿಂಗ್ ಮಾಡ್ತಾ ಹೋಗಬಾರ್ದು, ಹತ್ತತ್ರ ಪ್ಲಾಂಟಿಂಗ್ ಮಾಡ್ತಾ ಹೋಗಬಾರ್ದು. ಸೊ ಸ್ವಲ್ಪ ದೂರ ಒಂದು 10-12 feet ಹಿಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲಾಂಟಿಂಗ್ ಮಾಡಬೇಕು. ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ ಪೂರ್ವ ಮತ್ತು ಉತ್ತರ ದಿಕ್ಕನ್ನು ಆಯ್ಕೆ ಮಾಡ್ಕೋಬೇಕು, ಯಾಕಂದ್ರೆ ಪಶ್ಚಿಮ ದಿಕ್ಕಿಗೆ ನಾವು ಪ್ಲಾಂಟಿಂಗ್ ಮಾಡಲೇಬಾರ್ದು, ಯಾಕಂದ್ರೆ ಮಧ್ಯಾಹ್ನ ಬಿಸಿಲು ಇದು ಮಾರಕ. ಅದರಿಂದ ಪೂರ್ವ ಮತ್ತು ಉತ್ತರ ದಿಕ್ಕು ಸೂಕ್ತ. ನಾನು ಯಾವ ಮರಕ್ಕೆ ನಾವು ಬೆಳೆಸ್ತೇವೋ ಆ ಮರದಿಂದ 1 feet ಬಿಟ್ಟು ಪ್ಲಾಂಟಿಂಗ್ ನಮ್ದು ಬುಟ್ಟಿ ಇರುತ್ತಲ್ಲ ಪೆಪ್ಪರದು, ಅದನ್ನ ಬುಟ್ಟಿಗೆ ಎಷ್ಟು ಸೈಜ್ ಇರುತ್ತೋ ಡಬಲ್ ತೆಗೆದಾಗ ಅರ್ಧ ಭಾಗನ ನೀವು ಕಾಡು ಮಣ್ಣು ಮತ್ತೆ ಗೊಬ್ಬರದಿಂದ ಮುಚ್ಚಿ, ಇನ್ನ ಅರ್ಧ ಭಾಗನ ಈ ಪ್ಲಾಸ್ಟಿಕ್ ಅನ್ನ ಸ್ವಲ್ಪ ಕಟ್ ಮಾಡಿ, ಪೂರ್ತಿ ಪೆಂಟಿನ ಇರುತ್ತಲ್ಲ ಮಣ್ಣಿನ ಪೆಂಟಿ, ಅದು ಒಡಿಬಾರ್ದು. ಸೊ ಅದನ್ನ ಕಟ್ ಮಾಡಿ ಅದನ್ನೇ ನೀವು ಆ ಗುಂಡಿಯಲ್ಲಿ ಇಟ್ಟು ಮಣ್ಣನ್ನು ಅದಿಮಿ ಅದನ್ನ ಮತ್ತೆ ಒಂದು ಸ್ಟೇಕ್ ಕೊಟ್ಟು ಈ ಬಳ್ಳಿಗೂ ಮತ್ತೆ ಸಪೋರ್ಟಿಂಗ್ ಟ್ರೀಗೂ ಒಂದು ಸಂಬಂಧ ಬೆಳೆಸೋ ರೀತಿ ಒಂದು ಅಡ್ಡ ಕೋಲ್ ಕೊಟ್ರೆ ಆ ಕೋಲಿನ ಮುಖಾಂತರ ಅದು ಬೆಳೆದು ಆಮೇಲೆ ಮೇನ್ ಟ್ರೀಗೆ ಅದು ಅಂಟುಕೊಂಡು ಚೆನ್ನಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಕಿದ ತಕ್ಷಣ ನೀವು ಒಂದು 20-25 days ಬಿಟ್ಟಾದ್ಮೇಲೆ ಅದು ರೂಟ್ ಬಂದ ಮೇಲೆ 50 grams DAP ಪ್ಲಸ್ ಪೊಟ್ಯಾಶ್ ಗೊಬ್ಬರವನ್ನ ಅದಕ್ಕೆ ಸುತ್ತಲೂ ಆ ಬಳ್ಳಿ ನಾವೇನು ಹೊಸದಾಗಿ ಪ್ಲಾಂಟಿಂಗ್ ಮಾಡಿರ್ತೇವಲ್ಲ ಅದ್ರ ಸುತ್ತಲೂ ಹಾಕಿದ್ರೆ ತುಂಬಾ ಒಳ್ಳೇದು. ಮುಂದೆ ನಾವು ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಮಲ್ಚಿಂಗ್ ಮಾಡಿದ್ರೆ ಮತ್ತೆ ಕೊಳೆ ರೋಗ ಬರ ಸ್ಟಾರ್ಟ್ ಆಗುತ್ತೆ. ಮುಂದೆ ನಾವು ವಿಂಟರ್ ಅಲ್ಲಿ ಅಥವಾ ಸಮ್ಮರ್ ಅಲ್ಲಿ ಮಲ್ಚಿಂಗ್ ಮಾಡಬಹುದು. ಇದು ಪ್ಲಾಂಟಿಂಗ್ ಮಾಡುವ ವಿಧಾನ. ಮತ್ತೆ ನಮ್ಮ ಈ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತ ತಳಿ ಅಂದ್ರೆ ಎಲ್ಲಾ ಕಡೆ ಪನಿಯೂರ್ವನ್ನು, ಇದು ತುಂಬಾ ಪ್ರಚಲಿತ. ಇತ್ತಿತ್ತಲಾಗಿ ನಮ್ಮ ರೈತರು ಪನಿಯೂರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಪೆಟೋತರ ಡಿಸೀಸ್ ಮ್ಯಾಕ್ಸಿಮಮ್ ಕಾಣ್ತಾ ಇದೆ. ಅದರಿಂದ ನಾವು ಎಲ್ಲೆಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗುತ್ತೋ ಅದಕ್ಕೆ ನಾವು P2, P5 ಸುಭಕರ ಶ್ರೀಕರನ್ನು ನಾವು ರೆಕಮೆಂಡ್ ಮಾಡ್ತಿದ್ದೇವೆ. ಆಮೇಲೆ ಐಎಸ್ಆರ್ ಕಾಲಿಕಟ್ಟನವರು ಒಂದು ಅಭಿವೃದ್ಧಿಪಡಿಸಿದಂತ ತಳಿ ತೇವಮ್ ವೆರೈಟಿ, ತೇವಮ್ ಮತ್ತು ಶಕ್ತಿ ಇದೆ. ತೇವಮ್ಮು ತುಂಬಾ ಈಗ ನಾಕಂಡಂತೆ 2-3 years ಮೂಡಿಗೆರೆ ಮತ್ತು ಸಕಲೇಶ್ಪುರ ಭಾಗದಲ್ಲಿ ತುಂಬಾ ಜನ ತೇವಮ್ಮನ ಇಷ್ಟಪಡ್ತಾ ಇದ್ದಾರೆ. ತೇವಮ್ಮನ ಯಾಕೆ ಇಷ್ಟಪಡ್ತಾ ಇದಾರೆ ಅಂದ್ರೆ ಅದು ಪೈಟೋಪ್ತರ ರೆಸಿಸ್ಟೆಂಟ್ ವೆರೈಟಿ. ಆಮೇಲೆ ಇಳುವರಿ ಕೂಡ ಪನಿಯೂರು 1 ಬಂದಷ್ಟೇ ಬರುತ್ತೆ. ಆದ್ರಿಂದ ನಮ್ಮ ರೈತ ಬಾಂಧವರು ಎಲ್ಲರೂ ತೇವಮ್ಮಗೆ ಇಷ್ಟಪಡ್ತಾ ಇದ್ದಾರೆ. ಸೊ ತಾವು ಕೂಡ ತೇವಮ್ಮನ್ನ ನಮ್ಮ ಬೆಟ್ಟದ ಮನೆ ಫಾರ್ಮ್ ಆಗಲಿ, ಯಶೂರು ನರ್ಸರಿ ಆಗಲಿ, ಒಂದು 50 ಮಟ್ಟಿಗೆ ತಗೋಬಹುದು. ಒಬ್ಬೊಬ್ಬರಿಗೆ 50 ಗಿಡಗಳನ್ನ ಕೊಡ್ಲಿಕ್ಕೆ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಜಾಸ್ತಿ ಬೇಕನ್ನೋರು ಶಿರ್ಸಿ ಕಡೆ ಹೋಗಿ, ಶಿರ್ಸಿಯಲ್ಲಿ ಸಾಕಷ್ಟು ಒಂದು ಪ್ರೈವೇಟ್ ಫಾರ್ಮ್ಸ್ ಇದಾವೆ. ನೀವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಅವರು ಜಾಸ್ತಿ ಬೆಳೆಯಲ್ಲ, ಆರ್ಡರ್ ಅಗೇನೆಸ್ಟ್ ಆಗಿ ಅವರು ಡೆವಲಪ್ ಮಾಡಿ ನಿಮಗೆ ಕೊಡ್ತಾರೆ. ಆದ್ರಿಂದ ಅವ್ರ ಮೊದಲೇ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅವ್ರನ್ನ ನೀಷ್ಟು ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅಷ್ಟು ನಿಮಗೆ ಅವರು ಇದು ನರ್ಸರಿ ಬೆಳೆದು ಕೊಡ್ತಾರೆ, ಅಷ್ಟು ನೀವು ಮಾಡ್ಕೋಬಹುದು. ಆರಂಭದಲ್ಲಿ ಒಂದು ಒಳ್ಳೆ ಅಂಶವನ್ನ ಹೇಳಿದ್ರಿ, ಇದು ಬಳ್ಳಿಯ ಒಂದು ಗಿಡ ಆಗಿರೋದ್ರಿಂದ ನಾವು ಮರಗಳ ಆಯ್ಕೆಯನ್ನ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಅಂದ್ರೆ ಮರಕ್ಕೆ ಹಬ್ಬಿಕೊಂಡು ಅದು ಮೇಲಕ್ಕೆ ಹೋಗುತ್ತೆ. ಈ ನಿಟ್ಟಿನಲ್ಲಿ ಎಂತಹ ಮರಗಳು ಸೂಕ್ತ ಈ ಮೆಣಸನ್ನ ಬೆಳಿಲಿಕ್ಕೆ, ಮತ್ತೆ ಯಾವ ಮರಗಳು ಸೂಕ್ತವಲ್ಲ, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ ನಮಗೆ. ನೋಡಿ, ನಾ ಈ ಮೊದಲೇ ಹೇಳಿದಂಗೆ ಸಿಲ್ವರ್ ಓಕ್ ತುಂಬಾ ಒಳ್ಳೆ ಮರ. ಸಿಲ್ವರ್ ಓಕ್ ಇತ್ತಿತ್ತಲಾಗಿ ಏನಾಗ್ತದೆ, ಅದು ಬೇರು ಒಣಗಿ ಇಡೀ ಮರನೇ ಬಿದ್ದು ಹೋಗುತ್ತೆ. ಆ ಟೈಮಲ್ಲಿ ನಾವು ಅದಕ್ಕೆ ಔಷಧೋಪಚಾರ ಮಾಡಬೇಕು. ಸೈಪ್ರಮೆಥ್ರಿನ್, ಅದು ಒಂದು ರೂಟ್ ಗ್ರಬ್ ಅಂತ ಇರುತ್ತೆ, ಬೇರು ತುಣ್ಣು ಹುಳ, ಅದನ್ನು ಸಾಯಿ ಹೊಡಿಬೇಕಾಗತ್ತೆ. ಅದರಿಂದ ಸೈಪ್ರಮೆಥ್ರಿನ್ 200 EC ಬರುತ್ತೆ, 300 EC ಬರುತ್ತೆ. ಅಂತವನ್ನೆಲ್ಲ ನೀವು ಡ್ರಮ್ ಬ್ಯಾರಲ್ಗೆ ಒಂದು 500 ml ಹಾಕೊಂಡು ಆ ರೂಟಿಗೆ ಚೆನ್ನಾಗಿ ಹಾಕೋದ್ರಿಂದ ಇದನ್ನ ನಾವು ಗಣನೀಯವಾಗಿ ಕಂಟ್ರೋಲ್ ಮಾಡಬಹುದು. ಸೊ ಸಿಲ್ವರ್ ಓಕ್ನ ನಾವು ಉಳಿಸ್ಕೊಂಡ್ರೆ ನಾವು ಅದು ಬಳ್ಳಿ ಉಳಿಸ್ಕೊಂಡಂಗೆ. ಸಪೋಸ್ ಸಪೋರ್ಟಿಂಗ್ ಟ್ರೀನೇ ಬಿದ್ದು ಹೋದ್ರೆ ಬಳ್ಳಿ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಸಪೋರ್ಟಿಂಗ್ ಟ್ರೀನೂ ನಾವು ಜೋಪಾನ ಮಾಡೋದು ತುಂಬಾ ಅತಿ ಮುಖ್ಯ. ಇದು ಒಂದು. ಆಮೇಲೆ ಗರಿಕೆ ಮತ್ತೆ ನಂದಿ ಇವೆಲ್ಲ ಬರ್ತವೆ. ಸೊ ಯಾವುದೇ ಮರ ಆಗಲಿ ಅದು ಹೂ ಬಿಡ್ತಿರ್ಬೇಕು, ಅದು ದುಂಬಿಗಳ ಆಶ್ರಯ ಕೊಡ್ತಿರ್ಬೇಕು, ಅಂತ ಮರಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ತೋಟದಲ್ಲಿ ಏಲಕ್ಕಿ ಫ್ಲವರಿಂಗ್ ಟೈಮ್ ಅಲ್ಲಿ ಈ ಸಪೋರ್ಟಿಂಗ್ ಟ್ರೀಗಳು ಹೂ ಬಿಡ್ತಾ ಇದ್ರೆ ಆ ಹೂವಿನ ಮಕರಂದಕ್ಕಾಗಿ ದುಂಬಿಗಳು ಜಾಸ್ತಿ ಆಗ್ತವೆ. ಸೊ ಪದೇ ಪದೇ ಅವು ವಿಸಿಟ್ ಮಾಡೋದ್ರಿಂದ ನಮಗೆ ಕಾಯಿ ದಪ್ಪ ಆಗುತ್ತೆ, ಮತ್ತೆ ಪರಾಗಸ್ಪರ್ಶನೂ ಚೆನ್ನಾಗಿ ಆಗುತ್ತೆ, ಮತ್ತೆ ಜೇನುತುಪ್ಪನ ನಾವು ಅದರಿಂದ ಪಡ್ಕೋಬಹುದು. ಅದರಿಂದ ಮರಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್. ಸಾಫ್ಟ್ ವುಡ್ ಯಾವುದೇ ಇದ್ರೂ ಅದನ್ನ ಆಯ್ಕೆ ಮಾಡಬೇಡಿ. ಅದನ್ನ ಬೇಕಂದ್ರೆ ಆ ಮರಕ್ಕೆ ಹೊಂದ್ಕೊಂಡು ಅದು ಬೆಳೆಯಲ್ಲ, ಅದು ಹೆವಿ ಆದ ತಕ್ಷಣ ಅದು ಕತ್ತರಿಸಿ ಬೀಳುತ್ತೆ. ಸೊ ಅದರಿಂದ ನೀವು ಸಿಲ್ವರ್ ಓಕ್ ನಮ್ಮ ಈ ಭಾಗದಲ್ಲಿ ತುಂಬಾ ಅದು ಪ್ರಚಲಿತ, ಅದ್ರ ಜೊತೆಗೇನೆ ನೀವು ಹೋಗಿ. ಆಮೇಲೆ ನಿಮ್ಮಲ್ಲಿ ಒಂದು ಇಂಡಿಜಿನಸ್ ಯಾವ್ದಾರು ಇದ್ರೆ ಅದು ಸ್ಟ್ರೇಟ್ ಇದ್ದು ತೊಗಟೆ ರಫ್ ಆಗಿದ್ರೆ ಅಂತ ಮರಗಳಿಗೂ ನೀವು ಹಾಕಬಹುದು, ಏನ್ ತೊಂದರೆ ಇಲ್ಲ. ಆಮೇಲೆ ಇದು ಮರಗಳಿಗೂ ಮತ್ತೆ ನಮ್ಮ ಬಳ್ಳಿಗೂ ಏನು ರೂಟ್ ಕಾಂಪಿಟೇಷನ್ ಆಗಲಿ ಫೀಲ್ಡಿಂಗ್ ಕಾಂಪಿಟೇಷನ್ ಆಗಲಿ ಏನು ಬರಲ್ಲ. ಅದರಿಂದ ನೀವು ಒಂದು ಅಡಿ ಬಿಟ್ಟು ಹಾಕೋದ್ರಿಂದ ಏನು ತೊಂದರೆ ಆಗಲ್ಲ. ದಯವಿಟ್ಟು ನೀವು ಅಡಿಕೆಗೂ ಹಾಕಬಹುದು. ಅಡಿಕೆನು ಸಕಲೇಶ್ಪುರ ಭಾಗದಲ್ಲೆಲ್ಲ ಅಡಿಕೆ ಚೆನ್ನಾಗಿ ಬೆಳೀತಾ ಇದ್ದಾರೆ. ಅಡಿಕೆಯನ್ನ ಸ್ವಲ್ಪ ನೀವು ಅಡಿಕೆಯನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ ಸಪೋರ್ಟಿಂಗ್ ಟ್ರೀ ಸಲುವಾಗಿ. ಯಾಕಂದ್ರೆ ಅಡಿಕೆಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ನೀರು ಬೇಕು. ಆ ಟೈಮಲ್ಲಿ ಇದು ಫೆಬ್ರವರಿ ತಿಂಗಳಲ್ಲಿ ಇದಕ್ಕೆ ಪೆಪ್ಪರ್ಗೆ ನೀರು ಬೇಕಾಗಲ್ಲ. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ದಟ್ ಆ ಕಡೆ ಪೆಪ್ಪರ್ ಇರುತ್ತೆ, ಈ ಕಡೆ ಅಡಿಕೆ ಇರುತ್ತೆ. ಸೊ ಅಡಿಕೆನೆ ಮೇನ್ ನೀವು ಕ್ರಾಪ್ ಆಗಿ ತಗೊಂಡ್ರೆ ಸ್ವಲ್ಪ ಪರ್ಸೆಂಟೇಜ್ ಲಾಸ್ ಆಗುತ್ತೆ ನಿಮಗೆ, ಅದೇನು ತೊಂದರೆ ಇಲ್ಲ. ಬಟ್ ಈಗ ಒಳ್ಳೆ ರೇಟ್ ಇರೋದ್ರಿಂದ ನೀವು ಪೆಪ್ಪರ್ಗೂ ಒತ್ತು ಕೊಡೋದು ತುಂಬಾ ಅನುಕೂಲ. ಫೆಬ್ರವರಿ ತಿಂಗಳಲ್ಲಿ ಒಂದು ಅವಾಯ್ಡ್ ಮಾಡಿ ಮತ್ತೆ ಮಾರ್ಚ್ ಯಥೇಚ್ಛವಾಗಿ ನೀರು ಕೊಡಿ, ಅವಾಗ ಒಳ್ಳೆ ಫಸಲು ಬರುತ್ತೆ. ಸೊ ಇದು ಇಷ್ಟು ನಾನು ಇದ್ರ ಬಗ್ಗೆ, ಮರಗಳ ಬಗ್ಗೆ ಮತ್ತೆ ಬೇಸಾಯ ಕ್ರಮಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸಾಕಷ್ಟು ತಳಿಗಳನ್ನ ಈಗ ಈ ಒಂದು ಮೆಣಸಿಗೆ ಸಂಬಂಧಪಟ್ಟ ಹಾಗೆ ಉತ್ಪಾದನೆಯನ್ನ ಮಾಡಲಾಗಿದೆ. ಅದರಲ್ಲಿ ಸುಧಾರಿತ ತಳಿಗಳು ಕೂಡ ಇದ್ದಾವೆ. ನಮ್ಮ ಭಾಗಕ್ಕೆ ಅಂತ ಅಂದ್ರೆ ಹಾಸನ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ ಭಾಗಕ್ಕೆ ಸೂಕ್ತವಾಗತಕ್ಕಂತ ತಳಿಗಳು ಯಾವ್ಯಾವು, ಅವುಗಳ ವಿಶೇಷತೆ ಏನು? ಇದುವರೆಗೂ ನಾವು ನಮ್ಮ ಭಾಗಕ್ಕೆ ಹಾಸನ, ಬಾಳುಪೇಟೆ ಏರಿಯಾ, ಈ ಅರಕಲಗೋಡು ಏರಿಯಾಕ್ಕೆಲ್ಲ ಪನಿಯೂರು ಒಣ್ಣೇ ಶ್ರೇಷ್ಠವಾದದ್ದು. ಬಟ್ ಇತ್ತಿತ್ತಲಾಗಿ ಏನಾಗ್ತಾ ಇದೆ, ಪನಿಯೂರು ಒಣ್ಣಲ್ಲಿ ನಮಗೆ ಪೈಟೋಪ್ತರ ಡಿಸೀಸ್ ತುಂಬಾ ಕಂಡು ಬರ್ತಾ ಇದೆ. ರೈತರು ನಮ್ ಏನ್ ಮಾಡ್ತಾರೆ, ಚೆನ್ನಾಗಿ ಬೆಳೆಸ್ತಾರೆ ಒಂದು 6-7 ವರ್ಷ, ಆಮೇಲೆ ಅದು ಪೈಟೋಪ್ತರ ಅಟ್ಯಾಕ್ ಆದ್ರೆ ಅವರಿಗೆ ತುಂಬಾ ಗಣನೀಯವಾಗಿ ಲಾಸ್ ಆಗುತ್ತೆ. ಮತ್ತೆ ಇನ್ನೊಂದು ಬಳ್ಳಿ ಬೆಳೆಸಬೇಕಂದ್ರೆ ಮತ್ತೆ 6-7 ವರ್ಷ ಅವ್ರು ಕಾಯ್ಬೇಕಾಗುತ್ತೆ. ಆದ್ರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡೋಸ್ಕರ P2, P5 ತೇವಂ, ಇದು ISR ಕಾಲಿಕಟ್ಟಿನವರು ಅಭಿವೃದ್ಧಿಪಡಿಸಿದಂತಳಿ ಚೆನ್ನಾಗಿ ಇಳುವರಿ ಬರುತ್ತೆ. ಪ್ಲಸ್ ಪೈಟೋಪ್ತರ ರೆಸಿಸ್ಟೆಂಟ್ ಇರೋದ್ರಿಂದ ಎಲ್ಲರೂ ಇದನ್ನ ಲೈಕ್ ಮಾಡ್ತಾ ಇದ್ದಾರೆ. ಆಮೇಲೆ ವಿಜ್ಞಾನಿಗಳು ಕೂಡ ಇದನ್ನೇ ರೆಕಮೆಂಡ್ ಮಾಡ್ತಾ ಇದ್ದಾರೆ. ನಿಮಗೆ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಸಿಗುತ್ತೆ. ನಿಮಗೆ ಜಾಸ್ತಿ ಪ್ರಮಾಣ ಬೇಕಂದ್ರೆ ಶಿರಸಿ ಕಡೆ ಎಲ್ಲ ಬೆಳೀತಾ ಇದಾರೆ, ಅಲ್ಲಿ ಕೂಡ ನೀವು ತಗೋಬಹುದು. ಬೇಕಾದರೂ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತೇನೆ ನಾನು, ನೀವೇ ಮಾತಾಡಿಕೊಂಡು ಅವ್ರನ್ನ ಸಂಪರ್ಕ ಮಾಡಿಕೊಂಡು ಬಳ್ಳಿ ವ್ಯವಸ್ಥೆ ಮಾಡ್ಕೋಬಹುದು. ಈ P2 ಮತ್ತೆ P5 ಮತ್ತೆ ತೇವಂ ಹೇಳಿದ್ರಲ್ಲ, ಈ ತಳಿಗಳ ವಿಶೇಷತೆ ಏನು? ತೇವಮ್ಮ ಇದು P2 ಮತ್ತೆ P5 ಎಲ್ಲೇ ನಿಮಗೆ ಶೇಡ್ ಜಾಸ್ತಿ ಇದೆ ಅಲ್ಲಿ ಚೆನ್ನಾಗಿ ಬರುತ್ತೆ. ಆಮೇಲೆ ತೇವಮ್ಮ ಎಲ್ಲಿ ನಿಮಗೆ ಪೈಟೋಪ್ತರ ಡಿಸೀಸ್ ಪ್ರಾಬ್ಲಮ್ ಏರಿಯಾದಲ್ಲಿ, ಆ ಏರಿಯಾದಲ್ಲಿ ಇದನ್ನ ಹಾಕೋದ್ರಿಂದ ಇದು ಡಿಸೀಸ್ ರೆಸಿಸ್ಟೆಂಟ್ ಇರುತ್ತೆ. ಪೈಟೋಪ್ತರ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಒಂದ್ ವಾರದಲ್ಲಿ ನಿಮಗೆ ತೋಟಕ್ಕೆ ನೀವು ನೋಡದೇ ಇದ್ರೆ ಒಂದ್ ವಾರದಲ್ಲಿ ಎಂಟೈರ್ ತೋಟನೇ ಪೂರ್ತಿ ಎಲ್ಲ ಕರ್ಕಲಾಗಿ ಹೋಗ್ಬಿಡುತ್ತೆ. ಅಂತ ಏರಿಯಾದಲ್ಲಿ ಇದನ್ನ ಸ್ವಲ್ಪ ಪೈಟೋಪ್ತರ ರೆಸಿಸ್ಟೆಂಟ್ ಇರೋದ್ರಿಂದ ಇದನ್ನ ನೀವು ಹಾಕೋಬಹುದು. ಸೊ ಈಗ ನಮ್ಮ ಈ ಮೊದಲೇ ನಾ ಹೇಳ್ದಂಗೆ ಇದು ಮೂಡಿಗೆರೆ ಮತ್ತೆ ಸಕಲೇಶ್ಪುರ ಭಾಗದಲ್ಲಿ ಸುಮಾರು ರೈತರು ಲಾಸ್ಟ್ ಇಯರ್ದಿಂದ ಒಳ್ಳೆ ಇದಕ್ಕೆ ಒತ್ತು ಕೊಟ್ಟು ಹಾಕ್ತಾ ಇದಾರೆ. ಸೊ ಅದನ್ನು ನೀವು ಕೂಡ ಯಾವುದೇ ರೈತ ಮೆಣಸಿನ ಇಳುವರಿ ತೆಗಿಬೇಕಂದ್ರೆ ಫಸ್ಟ್ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು, ದೆನ್ ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಬೇಕು ತಮ್ಮ ತೋಟದಲ್ಲಿ. ಸೊ ದಟ್ ಅವರು ತುಂಬಾ ಹುಲಸಾಗಿ ಚೆನ್ನಾಗಿ ಪೆಪ್ಪರ್ ಬೆಳಿಬಹುದು. ಸಿಗಂಧಿನಿ ಅನ್ನುವಂತಹ ಒಂದು ತಳಿ ಇತ್ತೀಚೆಗೆ ಸ್ವಲ್ಪ ಜನಪ್ರಿಯ ಆಗ್ತಾ ಇದೆ, ಇದರ ಒಂದು ವಿಶೇಷತೆ ಏನು ಮತ್ತೆ ಎಲ್ಲಿ ಸಿಗುತ್ತೆ ಇದು? ಸೊ ದಟ್ ಅವರು ತುಂಬಾ ಹುಲಸಾಗಿ ಚೆನ್ನಾಗಿ ಪೆಪ್ಪರ್ ಬೆಳಿಬಹುದು. ಸಿಗಂಧಿನಿ ಅನ್ನುವಂತಹ ಒಂದು ತಳಿ ಇತ್ತೀಚೆಗೆ ಸ್ವಲ್ಪ ಜನಪ್ರಿಯ ಆಗ್ತಾ ಇದೆ, ಇದರ ಒಂದು ವಿಶೇಷತೆ ಏನು ಮತ್ತೆ ಎಲ್ಲಿ ಸಿಗುತ್ತೆ ಇದು? ಶಿರ್ಸಿಯಲ್ಲಿ ಒಬ್ಬರು ರತ್ನಾಕರ ಹೆಗಡೆ ಅನ್ನೋರು ಡೆವಲಪ್ ಮಾಡಿದಂತ ತಳಿ, ಅವ್ರ ಕಡೆ ಇದು ಸಿಗುತ್ತೆ ಒರಿಜಿನಲ್ ಮೆಟೀರಿಯಲ್. ಇದರದ್ದು ಏನಂದ್ರೆ ಇದು ಕೊಳೆ ರೋಗ ಯಾವ್ದು ರೆಸಿಸ್ಟೆಂಟ್ ಇದೆ, ಇಳುವರಿನೂ ಚೆನ್ನಾಗಿ ಕೊಡ್ತಾ ಇದೆ. ಆಮೇಲೆ ಹಿಪ್ಲೆಗೆ ನೀವು ಏನ್ ನಾಟಿ ಮಾಡ್ತಿರಲ್ಲ, ಕಸಿ ಮಾಡಿದ್ದು ಜಾಸ್ತಿ ನೀರು ಎಲ್ಲಿ ನಿಲ್ಲುತ್ತೆ, ಸ್ವಾಂಪಿ ಏರಿಯಾ ಅಂತ ನಾವು ಹೇಳ್ತೇವೆ. ಆ ಸ್ವಾಂಪಿ ಏರಿಯಾದಲ್ಲಿ ಎಲ್ಲಿ ಜಾಸ್ತಿ ನೀರು ನಿಲ್ಲುತ್ತೋ ಅಂತ ಏರಿಯಾದಲ್ಲಿ ಇದನ್ನ ಕಸಿ ಮಾಡಿದ ಗಿಡಗಳನ್ನ ಹಾಕಿದ್ರೆ ಅದು ಕೊಳೆ ರೋಗ ಬರಲ್ಲ. ಇಳುವರಿನೂ ಸ್ವಲ್ಪ ತಕ್ಕ ಮಟ್ಟಿಗೆ ಇರುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ನೀವು ಗದ್ದೆ ಪ್ರದೇಶದಲ್ಲಿ ಅಥವಾ ನೀರು ಯಾವತ್ತೂ ಜೌಳ್ ಅಂತ ಹೇಳ್ತೇವಲ್ಲ, ಜೌಳ್ ಅಂತ ಇರುವಂತ ಪ್ರದೇಶದಲ್ಲಿ ಇದನ್ನ ಹಾಕೊಂಡ್ರೆ ಹಿಪ್ಲೆಯಿಂದ ಕಸಿ ಮಾಡಿದ ಬಳ್ಳಿಗಳನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಆಮೇಲೆ ಸಿಗಂಧಿನಿ ನಾನು ಮೊದಲೇ ಹೇಳ್ದಂಗೆ ನೀವು ಶಿರ್ಸಿಯಲ್ಲಿ ಇದನ್ನ ಪ್ಲಾಂಟರ್ ಡೆವಲಪ್ ಮಾಡಿದ್ದು, ಅಲ್ಲಿ ಕೂಡ ನೀವು ಇದನ್ನ ಬಳ್ಳಿಗಳನ್ನ ತರಿಸಿ ಹಾಕೋಬಹುದು. ಅದು ಒಂದು ಒಳ್ಳೆ ತಳಿನೇ, ಅದರಿಂದ ನಿಮಗೆ ಒಳ್ಳೆ ಫಸಲು ತೆಗಿಲಿಕ್ಕೂ ಅನುಕೂಲ ಆಗುತ್ತೆ. ಈ ಒಂದು ಮೆಣಸಿನ ಬಳ್ಳಿಯನ್ನ ನಾವು ನಾಟಿ ಮಾಡಿದ ನಂತರ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಪ್ರಾರಂಭದಿಂದಲೂ ಕೂಡ? ಓಕೆ, ನಾನು ಈಗ ಮಂತ್ ವೈಸ್ ನಿಮಗೆ ಹೇಳ್ತಾ ಹೋಗ್ತಾನೆ, ಅದರಲ್ಲಿ ಪೋಷಕಾಂಶದ ನಿರ್ವಹಣೆಯನ್ನು ನಾನು ಕವರ್ ಮಾಡಿಬಿಡ್ತೇನೆ. ಸರಿ ನೋಡಿ, ಈಗ ಮಳೆಗಾಲ ಮುಗಿದ ತಕ್ಷಣ ಅಂದ್ರೆ ಅಕ್ಟೋಬರ್ದಲ್ಲೂ ಕೂಡ ನಾರ್ತ್ ಈಸ್ಟ್ ಮಾನ್ಸೂನ್ ಇರುತ್ತೆ, ಸ್ವಲ್ಪ ಇರುತ್ತೆ, ಅವಾಗೇನು ನೀವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇವು 4 ತಿಂಗಳು ನಾವು ಯೂಶುವಲಿ ವಾಡಿಕೆಯಂತೆ ಡ್ರೈ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಆ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ನೀವು ಬಳ್ಳಿ ಬದುಕಲಿಕ್ಕೆ ತಿಂಗಳಿಗೆ ಒಂದ್ಸಲ 20-25 ಲೀಟರ್ ನೀರು ಕೊಟ್ಟರೆ ಸಾಕು ಬಳ್ಳಿ ಬದುಕಲಿಕ್ಕೆ. ಎಕ್ದಮ್ ಡ್ರೈ ಆಗಬಾರದು, ತಿಂಗಳಿಗೆ ಒಂದು 20-25 ಲೀಟರ್ ನೀರು ಕೊಟ್ಟರೆ ಸಾಕು ತಿಂಗಳಿಗೆ ಒಂದ್ಸಲ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಆ ಒಂದು ಪೀರಿಯಡ್ ಅಲ್ಲಿ ಹಿಂದಿನ ವರ್ಷ ಹಾಳಾಗಿದ ಬಳ್ಳಿನ, ಪೈಟೋಪ್ತರ ಡಿಸೀಸ್ ಆಗಲಿ ಇನ್ನೊಂದು ಡಿಸೀಸ್ ಆಗಲಿ ಬಂದು ಹಾಳಾಗಿದ ಬಳ್ಳಿ, ಏನು ಇನ್ನು ಮುಂದೆ ಅದು ರಿಕವರಿ ಆಗಲ್ಲ ಅಂತ ನಿಮಗೆ ಮನವರಿಕೆ ಆದಲ್ಲಿ ಅದನ್ನ ಪೂರ್ತಿ ಎಲ್ಲ ಕಾಂಡ ಭಾಗ, ಎಲೆ ಭಾಗ, ಬಿದ್ದಂತ ಎಲೆಗಳನ್ನ, ಆಮೇಲೆ ಅಡಿಯಲ್ಲಿರುವ ಮಣ್ಣನ್ನ, ಬೇರನ್ನ, ಅಡಿಯಲ್ಲಿರುವ ಮಣ್ಣು ಒಂದು 2-3 ಕೆಜಿ ಮಣ್ಣನ್ನು ಕೂಡ ಒಂದು ಪ್ಲಾಸ್ಟಿಕ್ ಬುಟ್ಟಿಲಿ ಹಾಕೋಬೇಕು. ಚೀಲದಲ್ಲೆಲ್ಲ ಹಾಕಬಾರ್ದು. ಚೀಲದಲ್ಲಿ ಹಾಕಿದ್ರೆ ಹೆಂಗ ಗೊತ್ತಾ, ಚೀಲದಲ್ಲಿ ರಂಧ್ರ ಇರುತ್ತೆ, ನೀವು ಮಣ್ಣು ಹಾಕೊಂಡು ಹೋದ್ರೆ. ಯಾಕಂದ್ರೆ ನೀವಂತೂ ನೀವು ತೋಟದಲ್ಲಿ ಕೆಲಸ ಮಾಡಲ್ಲ, ನಿಮ್ಮ ಆಳುಗಳೇ ಕೆಲಸ ಮಾಡೋದು, ಅವರು ಅಷ್ಟೊಂದು ಕಾಳಜಿ ವಹಿಸಲ್ಲ. ಸೊ ಅದು ಮಣ್ಣೇನಾಗುತ್ತೆ, ಅಲ್ಲಿ ಇಲ್ಲಿ ಬಿದ್ದು ಆಮೇಲೆ ಮುಂದೆ ಅದು ಪೆಟಪ್ ತರ ಸಿಲಿಂಡರ್ ಇರೋದ್ರಿಂದ ಮತ್ತೆ ಫರ್ದರ್ ಸ್ಪ್ರೆಡ್ ಮಾಡಕ್ಕೆ ನಾವೇ ಅನುಕೂಲ ಮಾಡಿಕೊಟ್ಟಂಗ. ಅದರಿಂದ ನಾನು ಹೇಳೋದು, ಪ್ಲಾಸ್ಟಿಕ್ ಬುಟ್ಟಿಲಿ ತುಂಬಿ ನಿಮ್ಮ ತೋಟದಿಂದ ಹೊರಗಡೆ ಹಾಕಿ, ಒಂದು ತಗ್ಗುದ್ ಮಾಡಿ ಅದರಲ್ಲಿ ಮುಚ್ಚಿ ಹಾಕಿ, ಇಲ್ಲಾಂದ್ರೆ ಸ್ವಲ್ಪ ಪೆಟ್ರೋಲ್ ಡೀಸೆಲ್ ಏನೋ ಒಂದು ಹಾಕಿ ಅದನ್ನ ಸುಟ್ಟು ಹಾಕಿ, ಆಮೇಲೆ ಎಲ್ಲಿ ನೀವು ಮಣ್ಣು ತೆಗಿತೀರಿ, ಎಲ್ಲಿ ಪಟ್ಟತ್ತರ ಡಿಸಿ ಬಂದಿರುತ್ತೆ, ಆ ಜಾಗಕ್ಕೆ COC 2 grams per liter ಆ ಒಂದು ಪ್ರಮಾಣದಲ್ಲಿ ಒಂದು ಬ್ಯಾರಲ್ಗೆ 400 gram ಹಾಕೊಂಡು ದ್ರಾವಣ ತಯಾರು ಮಾಡಿಕೊಂಡು 3-4 liter ದ್ರಾವಣವನ್ನ ಆ ಜಾಗಕ್ಕೆ ಹಾಕಿ ಚೆನ್ನಾಗಿ ಗುದ್ಲಿಯಿಂದ ಕಲಸಿ ಚೆನ್ನಾಗಿ ಬಿಟ್ಬಿಡಿ. ನೆಕ್ಸ್ಟ್ ಜೂನ್ ವರೆಗೂ, ಅಲ್ಲಿವರೆಗೂ ಅದು ಸ್ಟೆರ್ಲೈಸ್ ಆಗ್ತಾ ಇರುತ್ತೆ. ಇದನ್ನ ನೀವು ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಮಾಡಲೇಬೇಕು. ರೋಗ ಬಂದಂತ ಗಿಡಗಳನ್ನ ನಾವು ತೋಟದಲ್ಲಿ ಇಟ್ಕೊಂಡು ಮತ್ತೆ ಹೊಸದಾಗಿ ನಾವು ಡೆವಲಪ್ ಮಾಡ್ತಾರೆ ಅಂದ್ರೆ ಅದು ಮಾರಕ. ಅದರಿಂದ ನಿಮ್ಗೆ ಇವತ್ತಿಲ್ಲ ನಾಳೆ ಮತ್ತೆ ನಿಮಗೆ ರೋಗ ಬರುವಂತ ಚಾನ್ಸ್ ಇರುತ್ತೆ. ಯಾಕಂದ್ರೆ ಆ ತೋಟದಲ್ಲೇ ನಿಮಗೆ ಸೋರ್ಸ್ ಇರುತ್ತೆ, ಸಿಲಿಂಡರ್ ಪೈಟಪ್ ತರ ಸಿಲಿಂಡರ್ ಸೋರ್ಸ್ ಇರುತ್ತೆ. ಫಸ್ಟ್ ಅದನ್ನ ತೆಗೆದು ಹಾಕಬೇಕು ನಾವು. ಅದನ್ನ ನಮ್ಮ ರೈತರು ಒತ್ತು ಕೊಡಲ್ಲ. ಅದಕ್ಕೆ ದಯವಿಟ್ಟು ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಫಸ್ಟ್ ರೋಗ ಬಂದಂತ ಗಿಡಗಳನ್ನು ತೆಗೆದಾಕಿ ಆಮೇಲೆ ನಿಮ್ಮ ಟ್ರೀಟ್ಮೆಂಟ್ ಮಾಡಿ, ಸಾಯ್ಲಿಗೆ ಅಥವಾ ನಿಮ್ಮ ಬೇರೆ ಗಿಡಗಳಿಗೆ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ತೋಟ ಉದ್ದಾರ ಆಗಲಿಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಫಸ್ಟ್ ರೋಗ ಬಂದಂತ ಗಿಡಗಳನ್ನು ತೆಗೆದಾಕಿ ಆಮೇಲೆ ಫೆಬ್ರವರಿ ತಿಂಗಳಲ್ಲಿ ಎಟ್ ಎನಿ ಕಾಸ್ಟ್ ಹಾರ್ವೆಸ್ಟ್ ಮುಗಿಸಲೇಬೇಕು. ನೀವು ಅದನ್ನ ಮುಂದೂಡಬೇಡಿ, ಆಳು ಸಿಕ್ಕಿಲ್ಲ ಅಂತ ಮುಂದೂಡಬೇಡಿ, ಅಥವಾ ನೀವು ಯಾರಿಗೋ ಒಬ್ಬರು ಕೊಟ್ಟಿರ್ತೀರಿ ಕಾಂಟ್ರಾಕ್ಟ್, ಅವರು ಬಂದಿಲ್ಲ ಅಂತ ಮುಂದೂಡಬೇಡಿ. ಅದು ಮುಂದೂಡಿದ್ರೆ ಪೂರ್ಣ ಹಣ್ಣಾಗಿಲ್ಲ ಅಂತ ಮುಂದೂಡ್ತಾರೆ. ಅದೇ ಅದೇ, ಈ ವರ್ಷದ್ದು ನೀವು ಲೇಟ್ ಮಾಡಿದ್ರೆ ಮುಂದಿನ ವರ್ಷದ್ದು ಅದೇ ಲೈಫ್ ಸೈಕಲ್ ಅಲ್ಲಿಗೆ ಸೆಟ್ ಆಗುತ್ತೆ. ಸೊ ಈ ವರ್ಷ ಮಾರ್ಚಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ಗೆ ಬರುತ್ತೆ. ಅದು ಹಂಗೆ ಅದು ನೀವು ಓವರ್ ಲ್ಯಾಪಿಂಗ್ ಮಾಡ್ತಾ ಹೋದ್ರೆ ನೆಕ್ಸ್ಟ್ ಇಯರ್ ಕ್ರಾಪ್ ನಿಮಗೆ ಲಾಸ್. ಅದರಿಂದ ಒಂದು 5% ನಿಮ್ಗೆ ಲಾಸ್ ಆದ್ರೂ ಪರವಾಗಿಲ್ಲ, ಫೆಬ್ರವರಿಲಿ ಹಾರ್ವೆಸ್ಟ್ ಮಾಡಿ. ಈ ವರ್ಷ ನಿಮಗೆ 5% ಲಾಸ್ ಆದ್ರೆ ನೆಕ್ಸ್ಟ್ ಇಯರ್ ಕ್ರಾಪ್ ಅದು ಫೆಬ್ರವರಿಗೆ ಸೆಟ್ ಆಗುತ್ತೆ, ಅವಾಗ ನಿಮ್ಗೇನು ಲಾಸ್ ಆಗಲ್ಲ. ಒಂದ್ ವರ್ಷ ಮಾತ್ರ ಒಂದು 5% ಲಾಸ್ ಆಗ್ಬಹುದು, ಪರವಾಗಿಲ್ಲ. ನೀವು ಫೆಬ್ರವರಿಲಿ ಹಾರ್ವೆಸ್ಟ್ ಮಾಡಿ, ಫೆಬ್ರವರಿ ಎಂಡ್ ಅನ್ಕೊಂಡ್ರೆ ನಿಮ್ದು ಹಾರ್ವೆಸ್ಟಿಂಗ್ ಮುಗಿಬೇಕು. ಆಮೇಲೆ ಮಾರ್ಚ್ ಫಸ್ಟ್ ಇಂದ ಮಾರ್ಚ್ 10th ಅಥವಾ 12th ವರೆಗೂ ಅದಕ್ಕೆ ರೆಸ್ಟ್ ಕೊಡಿ. ನೀರು ಏನು ಕೊಡಬೇಡಿ, ರೆಸ್ಟ್ ಕೊಡಿ. ಅದು ಬಳ್ಳಿ ಬತ್ಲಿಕ್ ಬಿಡಬೇಕು. ಆಮೇಲೆ ನಿಮಗೆ ಫಸ್ಟ್ ಇರಿಗೇಷನ್, ವರ್ಷದ ಮೊದಲನೇ ಇರಿಗೇಷನ್ ಅಂತ ಏನ್ ಹೇಳ್ತೇವೆ ನಾವು, ನೀರು ಅಂತ ಏನ್ ಹೇಳ್ತೇವೆ, ಅದು ಒಂದು ಬಳ್ಳಿಗೆ 80 liter ಇರಬೇಕು. 80-100 ಇದ್ರೂ ಪರವಾಗಿಲ್ಲ. ಅದು ಯಾವ ರೀತಿ ಕೊಡಬೇಕಂದ್ರೆ, ಸ್ಮಾಲ್ ಒಂದು ಬಳ್ಳಿ ಸುತ್ತಲೂ ಒಂದು ಬೇಸಿನ್ ಮಾಡ್ಕೊಳ್ಳಿ. ಬೇಸಿನ್ ಮಾಡ್ಕೊಂಡು, ಯಾಕಂದ್ರೆ ಒಮ್ಗಿಲೆ 80 liter ನೀರು ಕೊಟ್ಟರೆ ಏನಾಗುತ್ತೆ, ಹರಿದು ಹೋಗುತ್ತೆ, ಹರಿದು ಹೋಗ್ಲಿಕ್ಕೆ ಬಿಡಬಾರದು. ಬೇಸಿನ್ ಮಾಡ್ಕೊಂಡು ಒಂದು 20 liter ಒಂದ್ ಗಿಡಕ್ಕೆ ಕೊಡಿ, ಬೇಸಿನ ಪಾತಿ ಪಾತಿ, ದೆನ್ ಮುಂದಿನ ಗಿಡಕ್ಕೆ 20 liter ಕೊಡಿ. ಹಂಗೆ ಒಂದು ರೌಂಡ್ ಹಾಕೊಂಡು ಬನ್ನಿ. ಸೆಕೆಂಡ್ ರೌಂಡ್ ಮತ್ತೆ ಅದೇ ಗಿಡಕ್ಕೆ 20 liter ಕೊಡಿ. ಥರ್ಡ್ ರೌಂಡ್ ಮತ್ತೆ ಅದೇ ಗಿಡಕ್ಕೆ 20 liter ಕೊಡಿ. ಫೋರ್ತ್ ರೌಂಡ್ 20 liter ಕೊಡಿ. 80 liter ಆಯ್ತು. ಇದು ಫಸ್ಟ್ ಇರಿಗೇಷನ್. ನಮ್ಮ ಉದ್ದೇಶ ಇಷ್ಟೇ, ನೀರು ಒಳಗೆ ಭೂಮಿ ಒಳಗೆ ಇಳಿಬೇಕು, ಭೂಮಿಯಲ್ಲಿ ಮೇಲೆ ಹರಿದುಕೊಂಡು ಹೋಗಬಾರದು. ಆಮೇಲೆ ಸೆಕೆಂಡ್ ಇರಿಗೇಷನ್ ಅಂದ್ರೆ ಸಬ್ಸಿಕ್ವೆಂಟ್ ಇರಿಗೇಷನ್, ಮಳೆ ಸ್ಟಾರ್ಟ್ ಆಗುವವರೆಗೂ ನಿಮ್ಮ ಭೂಮಿಯ ಅನುಗುಣವಾಗಿ ತೇವಾಂಶ ಮೇಂಟೈನ್ ಮಾಡುವ ಸಲುವಾಗಿ, ತೇವಾಂಶ ಅಂದ್ರೆ ಹೆಂಗ್ ಗೊತ್ತಾ, ಅಡಿಯಲ್ಲಿರುವ ಮಣ್ಣನ್ನು ತಗೊಂಡು ಪೆಂಟಿ ಮಾಡಿದಾಗ ಅದು ನೀರು ಬರಬಾರ್ದು ಪಚಕ್ ಪಚಕ್ ಅಂತೇಳಿ, ಒಂಥರ ಅದು ಮತ್ತೆ ಡ್ರೈನೂ ಇರಬಾರ್ದು, ಒಂಥರ ಸಾಫ್ಟ್ ಆಗಿ ಮೃದುವಾಗಿರ್ಬೇಕು, ಮಾಯಿಶ್ಚರ್ ಇರಬೇಕು. ಅಷ್ಟು ನೀವು ತೇವಾಂಶ ಮೇಂಟೈನ್ ಮಾಡಿದ್ರೆ ಸಾಕು. ಒಂದ್ ತೋಟದಲ್ಲಿ 10 ಆಗ್ಬಹುದು, ಇನ್ನೊಂದು ತೋಟದಲ್ಲಿ 12 ಆಗ್ಬಹುದು, ಇನ್ನೊಂದು ತೋಟದಲ್ಲಿ 15 ಆಗ್ಬಹುದು. ಅವಾಗ ನೀವು ಬರೀ ಸೆಕೆಂಡ್ ರೌಂಡ್ ಇರಿಗೇಷನ್, ಥರ್ಡ್ ರೌಂಡ್ ಇರಿಗೇಷನ್ ಅಪ್ ಟು ಮಳೆ ಸ್ಟಾರ್ಟ್ ಆಗುವವರೆಗೂ 20-25 liter ನೀರು ಕೊಟ್ಟರೆ ಸಾಕು. ಫಸ್ಟ್ ರೌಂಡ್ ಮಾತ್ರ 80 liter, ಸೆಕೆಂಡ್ ಥರ್ಡ್ ಆಮೇಲೆ ಸಬ್ಸಿಕ್ವೆಂಟ್ ಇರಿಗೇಷನ್ ಅಪ್ ಟು ಟಿಲ್ ದಿ ಮಳೆ ಆಗುವವರೆಗೂ ನೀವು ಬರೇ ಸೆಕೆಂಡ್ ರೌಂಡ್ ಇರಿಗೇಷನ್, ಥರ್ಡ್ ರೌಂಡ್ ಇರಿಗೇಷನ್ ಅಪ್ ಟು ಮಳೆ ಸ್ಟಾರ್ಟ್ ಆಗುವವರೆಗೂ 20-25 liter ನೀರು ಕೊಟ್ಟರೆ ಸಾಕು. ಫಸ್ಟ್ ರೌಂಡ್ ಮಾತ್ರ 80 liter, ಸೆಕೆಂಡ್ ಥರ್ಡ್ ಆಮೇಲೆ ಸಬ್ಸಿಕ್ವೆಂಟ್ ಇರಿಗೇಷನ್ ಅಪ್ ಟು ಟಿಲ್ ದಿ ಮಳೆ ಆಗುವವರೆಗೂ ನೀವು 20-25 liter ಒಂದು ವಾರಕ್ಕೆ, ಒಂದು ವಾರ ಅಥವಾ 10-12 ನಿಮ್ಮ ಭೂಮಿಯ ತೇವಾಂಶ ನೋಡಿಕೊಂಡು ಅಷ್ಟು ಮಾಡಿದ್ರೆ ಸಾಕು. ಮತ್ತೆ ಇನ್ ಬಿಟ್ವೀನ್ ಏನಾದ್ರೂ ಬೇಸಿಗೆ ಮಳೆ ಇತ್ತಿತ್ತಲಾಗಿ ಈ ವರ್ಷ ನೋಡಿದ್ವಿ ನಾವು, ಸಾಕಷ್ಟು ಮಳೆ ಬಂದಿದೆ, ಆ ರೀತಿ ಏನಾದ್ರು ಮಳೆ ಬಂದ್ರೆ ಆ ಒಂದು ವಾರ 2 ಸ್ಕಿಪ್ ಮಾಡೋದು ಒಳ್ಳೇದು. ಸೊ ದಟ್ ನಿಮಗೆ ಗಣನೀಯವಾಗಿ ಇರಿಗೇಷನ್ ಎಕ್ಸ್ಪೆಂಡಿಚರ್ ಉಳಿಯುತ್ತೆ. ಆಮೇಲೆ ಜಾಸ್ತಿ ತೇವಾಂಶ ಇಟ್ಕೋಬೇಡಿ. ಆಮೇಲೆ ಮಳೆಗಾಲದಲ್ಲಿ ಜಾಸ್ತಿ ನೀರು ಕೊಡೋ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಮಳೆ ಆದರೆ ನೀವು ಬಸಿಗಾಲುವೆ ಮಾಡಿ ನೀರನ್ನು ಹೊರತೆಗಿಬೇಕು, ಬಳ್ಳಿಯ ಬುಡಕ್ಕೆ ಮಣ್ಣನ್ನು ಹಾಕಬೇಕು ಅಥವಾ ಪ್ಲಾಸ್ಟಿಕ್ ಇಂದ ಕವರ್ ಮಾಡಬೇಕು. ಸಪೋಸ್ ಸಮ್ಟೈಮ್ಸ್ ನಿಮ್ಗೆ ಜಾಸ್ತಿ ಮಳೆ ಕಂಟಿನ್ಯೂಸ್ ಆಗಿ ಹಿಡಿತು ಮಳೆ, ಏನು ಮಾಡೋಕ್ಕಾಗಲ್ಲ, ಒಂದು 15 ಅಂತೂ ಮಳೆ ಹಿಡಿದೇ ಹಿಡಿತೆ. ಸಕಲೇಶ್ಪುರದಲ್ಲಿ ನಾನು 15 ನೋಡ್ತಾ ಇದ್ದೇನೆ, ಎಲ್ಲ ಭಾಗನೂ ಸಕಲೇಶ್ಪುರ ಆಗ್ತಾ ಇದೆ. ಹಂಗೆ ಆ ಟೈಮಲ್ಲಿ ನಿಮ್ಗೆ ಪೊಟ್ಯಾಶ್ 2 ಒಂದು 10 ಗ್ಯಾಪ್ ಅಲ್ಲಿ ಒಂದೊಂದು ಹಿಡಿ ಅಂದ್ರೆ ಒಂದ್ ಹಿಡಿ ಅಂದ್ರೆ ಒಂದು 70-100 gram ಓನ್ಲಿ ಪೊಟ್ಯಾಶ್, ಅದನ್ನ ಬಳ್ಳಿ ಸುತ್ತಲೂ ಹಾಕಿ. ಸೊ ಅದರಿಂದ ನಿಮಗೆ ಪೊಟ್ಯಾಶ್ ಗೊಬ್ಬರ ಏನ್ ಮಾಡುತ್ತೆ ಅಂದ್ರೆ ರೂಟ್ ಡ್ಯಾಮೇಜ್ ಆಗುವಂತದನ್ನ ತಡೆ ಹಿಡಿಯುತ್ತೆ. ಅವಾಗ ಯಾವಾಗ ನಿಮ್ಗೆ ರೂಟ್ ಡ್ಯಾಮೇಜ್ ಆಗಲ್ವೋ ಅವಾಗ ನಿಮ್ಗೆ ಬಳ್ಳಿಗೂ ಏನ್ ಡ್ಯಾಮೇಜ್ ಆಗಲ್ಲ. ಆಮೇಲೆ ನಮ್ಮ ರೈತರು ಸುಮಾರು ಜನ ಹಳ ತೆಗಿಬೇಕಾದ್ರೆ ಲೇಬರ್ ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ, ಹಂಗ್ ಮಾಡಬೇಡಿ, ಯಾಕಂದ್ರೆ ಲೇಬರ್ ಗೊತ್ತಿರಲ್ಲ ಅವರು ಸಿಕ್ಕಲ್ಲು ಗಿಕ್ಕಲ್ಲಿಂದ ಅದನ್ನ ಬಳ್ಳಿಗೆ ಡ್ಯಾಮೇಜ್ ಮಾಡಿದ್ರೆ ಅಥವಾ ರೂಟಿಗೆ ಡ್ಯಾಮೇಜ್ ಮಾಡಿದ್ರೆ ನಂಜು ಬಂದು ಆ ಬಳ್ಳಿ ಸತ್ತೋಗುತ್ತೆ, ಇಲ್ಲ ಅಂದ್ರೆ ಅದು ಬ್ಲಾಕ್ ಆಗುತ್ತೆ. ಮೆಕ್ಯಾನಿಕಲ್ ಡ್ಯಾಮೇಜ್ ಅನ್ನ ನಾವು ಅವಾಯ್ಡ್ ಮಾಡಬೇಕು. ಏನೇ ಇದ್ರು ಹಸಿ ಇದ್ದಾಗ ಕೈಯಿಂದ ಬಡ್ಡೆ ಕ್ಲೀನ್ ಮಾಡೋದು ಒಳ್ಳೇದು. ಆಮೇಲೆ ಸ್ಕಲ್ಟಿಂಗ್ ಅಂತ ಇನ್ನೊಂದು ಹೇಳ್ತೇವೆ ನಾವು, ನೆಲದಿಂದ ಮೇಲೆ 3 ಅಡಿ ನಾವು ಸ್ಕಲ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಜೋರು ಮಳೆ ಬಂದಾಗ ಆ ಮಣ್ಣು ಎಲೆಗಳ ಮೇಲೆ ಕುತ್ಕೋಬಾರದು, ಅದು ಅಲ್ಲಿಂದ ಮತ್ತೆ ಶಿಲೀಂಧ್ರ ಡೆವಲಪ್ ಆಗಲಿಕ್ಕೆ ನಾವು ದಾರಿ ಮಾಡಿಕೊಟ್ಟಂಗಾಗತ್ತೆ. ಅದರಿಂದ ಸ್ಕಲ್ಟಿಂಗ್ 3 ಅಡಿ ಎತ್ತರದವರೆಗೆ ಎಲ್ಲ ಟೋಟಲ್ ಕ್ಲೀನ್ ಮಾಡಿ ಆಮೇಲೆ ಬಳ್ಳಿ ಬೆಳಿಲಿಕ್ಕೆ ಬಿಡಬೇಕು. ಅದೊಂದು ತುಂಬಾ ಇಂಪಾರ್ಟೆಂಟ್ ಆದಂತ ಕೆಲಸ. ಇನ್ನ ಬೇಸಿಗೆ ಟೈಮಲ್ಲಿ ಏಪ್ರಿಲ್ ಮೇ ದಲ್ಲಿ ನಾನು ಹೇಳಿದೆ ನಿಮಗೆ ಸೇಡ್ ಲಾಪಿಂಗ್ ಮಾಡಬೇಕು. ಅರೇಬಿಕಾ ಇದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ, ಯಾಕಂದ್ರೆ ಅರೇಬಿಕಾಕ್ಕೆ ಸೀಡ್ ಬೇಕು. ರೋಬಸ್ಟ್ ಇದ್ದಲ್ಲಿ ನೀವು ಟೋಟಲ್ ಸೇಡ್ ಲಾಪಿಂಗ್ ಮಾಡಿದ್ರಲ್ಲಿ ಏನ್ ತೊಂದರೆ ಇಲ್ಲ, ಸೇಡ್ ಲಾಪಿಂಗ್ ಮಾಡ್ಕೊಳ್ಳಿ. ಎಷ್ಟು ಪ್ರಮಾಣದಲ್ಲಿ ನೆರಳು ನಾವು ತೆಗಿಬೇಕಾಗುತ್ತೆ? 30% ಇದ್ರೆ ಸಾಕು. 30% ಇದ್ರೆ ಸಾಕು. ಅರೇಬಿಕಾದಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ, ರೋಬಸ್ಟಾದಲ್ಲಿ 30% ಇದ್ರೆ ಸಾಕು. ಸಾಕಾಗುತ್ತೆ. ಆಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಬ್ಲಾಕ್, ಈಗ ಪರ್ಟಿಕ್ಯುಲರ್ ಬ್ಲಾಕ್ ನಿಮ್ಮಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ ಪ್ರತಿ ವರ್ಷ, ಏನ್ ಮಾಡಬೇಕು ಅನ್ನೋಂತ ಒಂದು ಇದ್ರೆ ಆ ಬ್ಲಾಕಿಗೆ COC ರ್ಯಾಂಡಮ್ ಆಗಿ COC 2 grams per liter ಅಂದ್ರೆ 400 gram ಒಂದು ಡ್ರಮ್ಮಿಗೆ ನೀರ್ ಹಾಕೊಂಡು ಚೆನ್ನಾಗಿ ಎಲ್ಲ ಬಳ್ಳಿಗೂ ಹೊಯ್ದುಬಿಡಿ ರ್ಯಾಂಡಮ್ ಆಗಿ. ಸೊ ಆದ್ರೂ ಒಂದು ಕಂಟಿನ್ಯೂಸ್ ಹಿಂಗ್ ಒಂದು 3 ವರ್ಷ ಮಾಡೋದ್ರಿಂದ ಆ ಬ್ಲಾಕ್ ನಿಮಗೆ ಕೈಯಲ್ಲಿ ಬರುತ್ತೆ, ನೀವು ಅವಾಗ ಮುಂದೆ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಇನ್ನ ಜೂನ್ ತಿಂಗಳಲ್ಲಿ ನಾನು ಪ್ಲಾಂಟಿಂಗ್ ಮಾಡೋದು ಹೆಂಗಂತ ಹೇಳಿದೆ, ಬಟ್ ಇದ್ದಂತ ಬಳ್ಳಿಗೂ ಹೊಯ್ದುಬಿಡಿ ರ್ಯಾಂಡಮ್ ಆಗಿ. ಸೊ ಆದ್ರೂ ಒಂದು ಕಂಟಿನ್ಯೂಸ್ ಹಿಂಗ್ ಒಂದು 3 ವರ್ಷ ಮಾಡೋದ್ರಿಂದ ಆ ಬ್ಲಾಕ್ ನಿಮಗೆ ಕೈಯಲ್ಲಿ ಬರುತ್ತೆ, ನೀವು ಅವಾಗ ಮುಂದೆ ಮೇಂಟೈನ್ ಮಾಡ್ಕೊಂಡು ಹೋಗಬಹುದು. ಇನ್ನ ಜೂನ್ ತಿಂಗಳಲ್ಲಿ ನಾನು ಪ್ಲಾಂಟಿಂಗ್ ಮಾಡೋದು ಹೆಂಗಂತ ಹೇಳಿದೆ, ಬಟ್ ಇದ್ದಂತ ಬಳ್ಳಿಗಳನ್ನ ಏನೇನ್ ನ್ಯೂಟ್ರಿಷನ್ ಕೊಡಬೇಕು ಜೂನ್ ತಿಂಗಳಲ್ಲಿ, ನೀವು ನಿಮ್ ಕಡೆಯಿಂದ ಸಾಧ್ಯ ಆದ್ರೆ 5-10 kg ಸಗಣಿ ಗೊಬ್ಬರ ಕೊಡಿ, ವೆಲ್ ಡಿಕಾಂಪೋಸ್ಡ್ ಹಸಿ ಸಗಣಿ ಕೊಡಬೇಡಿ, ಚೆನ್ನಾಗಿ ಅದು ಕಳಿತಿರ್ಬೇಕು, ತಿಪ್ಪೆಯಲ್ಲಿ ಕಳಿತಿರ್ಬೇಕು ಅಂತ ಗೊಬ್ಬರ ಕೊಡಿ. ಆಮೇಲೆ ಅದ್ರ ಮೇಲೆ ನೀವು ಏನ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಫಸ್ಟ್ ಗೊಬ್ಬರ ಕೊಡಿ, ಆಮೇಲೆ ಒಂದು 10-15 ಬಿಟ್ಟು DAP ಪ್ಲಸ್ ಪೊಟ್ಯಾಶ್ ಮಿಕ್ಸರ್ 2:1 ಪ್ರಮಾಣದಲ್ಲಿ, ಅಂದ್ರೆ 2 bag-ಗೆ 1 bag ಆ ಟೈಪ್ ಮಿಕ್ಸ್ ಮಾಡಿಕೊಂಡು 100-150 gram ವರೆಗೂ ಒಂದ್ ಬಳ್ಳಿಗೆ ದೊಡ್ಡ ಬಳ್ಳಿಗೆ ಕೊಡ್ತಾ ಬನ್ನಿ. ಜೂನ್ ಅಲ್ಲಿ ಇನ್ನೊಂದು ಹೇಳ್ತೇನೆ ನಿಮಗೆ, ಬೋಡೋ ತಪ್ಪಿಸಬೇಡಿ. ವರ್ಷದಲ್ಲಿ 2 ಬೋಡೋ ಕಂಪಲ್ಸರಿ ಮಾಡಲೇಬೇಕು, ಒಂದು ಜೂನ್ ಅಲ್ಲಿ ಇನ್ನೊಂದು ಸೆಪ್ಟೆಂಬರ್ ಅಲ್ಲಿ. ಹೇಗೆ ಮಾಡುವಂತ, ಇದು ಮನುಷ್ಯನಿಗೆ ವ್ಯಾಕ್ಸಿನೇಷನ್ ಇದ್ದಂಗೆ ಕಂಪಲ್ಸರಿ ಮಾಡಲೇಬೇಕಂತ ಇದು ಕ್ರಮಗಳು. ನೀರು ಮತ್ತೆ ಬೋಡೋ ಇವೆರಡು ಸರಿಯಾಗಿ ನೀವು ಮೇಂಟೈನ್ ಮಾಡಿದ್ರೆ, ಬೇಸಿಗೆಯಲ್ಲಿ ನೀರು ಮತ್ತೆ ಜೂನ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಬೋಡೋ ಸ್ಪ್ರೇ ಮಾಡೋದ್ರಿಂದ ನಿಮ್ಮ 70% ಕಾಯಿಲೆ ಬರುವುದನ್ನ ನೀವು ತಡೆಗಟ್ಟಬಹುದು. ಬೋಡೋ ಹೆಂಗ್ ಮಾಡ್ಕೊಂಡ್ರೆ 2 kg ಸುಣ್ಣ, 2 kg ಮೈಲ್ತುತ್ತೆ, 200 liter ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಲಿಟ್ಮಸ್ ಪೇಪರ್ ಆಗ್ಲಿ ಅಥವಾ ಅರ್ಶನ ಬೇರೆ ಡಿಪ್ ಮಾಡಿದ್ರೆ ಅದು ಬ್ರೌನ್ ಆಗಿರಬೇಕು. ಅದು ಬ್ರೌನ್ ಆದ ತಕ್ಷಣ ನಿಮಗೆ ಅನ್ಸುತ್ತೆ ಇದು ಒಳ್ಳೆ ಮಿಶ್ರಣ ಅಂತೇಳಿ, ಅದನ್ನ ನೀವು ಚೆನ್ನಾಗಿ ಸ್ಪ್ರೇ ಮಾಡಬಹುದು. ಸ್ಪ್ರೇ ಮಾಡೋದು ಈಗ ನಿಮ್ ಬೇಸಿಗೆಯಲ್ಲಿ ನೀವು ನೀರ್ ಕೊಟ್ಟಿದ್ದೆ ಆದ್ರೆ ಜೂನ್ ಒಳಗೆ ನಿಮಗೆ ಗೆರೆ ಬಂದಿರುತ್ತೆ, ಆಮೇಲೆ ಹೆಣ್ಣು ಮತ್ತು ಗಂಡು ಸಮ ಪ್ರಮಾಣದಲ್ಲಿ ಅರಳಿ ಉತ್ಪತ್ತಿಯಾಗಿ ಸಮ ಪ್ರಮಾಣದಲ್ಲಿ ಅರಳಿ ಅದು ಪರಾಗಸ್ಪರ್ಶ ಆಗಿ ಹಿಂಚ್ ಕಟ್ಟಿರುತ್ತೆ ಜೂನ್ ಒಳಗೆ, ಅವಾಗ ನಿಮ್ಗೆ ಚಿಗುರು ಬಂದಿರುತ್ತೆ, ಆ ಟೈಮಲ್ಲಿ ನೀವು ಬೋರ್ಡೋಸ್ ಪ್ರೇಮ. ಈಗ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, ಸರ್ ನಮ್ದು ಇನ್ನು ಬಂದೇ ಇಲ್ಲ, ಗೆರೆ ಬಂದಿಲ್ಲ, ಇನ್ನು ಚಿಗುರು ಬಂದಿಲ್ಲ, ಯಾಕಂದ್ರೆ ನೀವು ಇರಿಗೇಷನ್ ಕೊಟ್ಟಿದ್ದೆ ಲೇಟು. ಪೆಪ್ಪರ್ ಅಂದ್ರೆ ಏನು, ಇರಿಗೇಟೆಡ್ ಕ್ರಾಪ್. ಇನ್ನ ಟ್ರೈಕೋಡರ್ಮಾ ಸುಡಾಮೊನಸ್, ನಾವು ನಂಬರ್ 1 ಉತ್ಕೃಷ್ಟವಾದ ಟ್ರೈಕೋಡರ್ಮಾ ಸುಡಾಮೊನಸ್ ಅನ್ನ ನಮ್ಮ ICRI ದೋಣಿಗಳಲ್ಲೇ ಮಾಡ್ತಾ ಇದ್ದೇವೆ. ನಿಮ್ ಕಣ್ಣೆದರಿಗೆ ನಾವು, ನೀವು ಬಂದ ತಕ್ಷಣ ಆರ್ಡರ್ ಕೊಟ್ಟ ತಕ್ಷಣ ನಿಮ್ ಕಣ್ಣೆದರಿಗೆ ನಾವು ಫ್ರೆಶ್ ಆಗಿ ಮಾಡಿ ಕೊಡ್ತೇವೆ. ಸೊ ಅದನ್ನ ನೀವು ಹಾಕೋಬಹುದು. ಟ್ರೈಕೋಡರ್ಮಾ ಹೆಂಗ್ ಹಾಕಬೇಕಂದ್ರೆ ಅದು ಬಡ್ಡೆಗೆ ಹಾಕಬೇಕು, ಮಣ್ಣಲ್ಲಿ ಕೆಲಸ ಮಾಡುತ್ತೆ. ಟ್ರೈಕೋಡರ್ಮಾ ಇದೆ ಒಂದು ಶಿಲೀಂಧ್ರ ಇದ್ದಂಗೆ, ಅದು ಹೆಲ್ಪ್ಫುಲ್ ಶಿಲೀಂಧ್ರ, ಉಪಕಾರಿ ಶಿಲೀಂಧ್ರ. ಅಪಕಾರಿ ಶಿಲೀಂಧ್ರನ ಅದು ಸಾಯಿ ಹೊಡೆಯುತ್ತೆ, ಈಗ ಪಟ್ಟಪ್ತರ ಅಪಾಯಕಾರಿ ಶಿಲೀಂಧ್ರ, ಅದನ್ನ ಸಾಯಿ ಹೊಡ್ಲಿಕ್ಕೆ ನಾವು ಟ್ರೈಕೋಡರ್ಮಾ ಯೂಸ್ ಮಾಡೋದು. ಅದನ್ನ ನಾವು ಒಂದು ಡ್ರಮ್ಮಿಗೆ 2 liter ಪ್ರಮಾಣದಲ್ಲಿ ನಾವು ಲಿಕ್ವಿಡ್ ಪ್ರಮಾಣದಲ್ಲಿ ಕೊಡೋದು, ಸಾಲಿಡ್ ಬೇಕಂದ್ರೆ ಸಾಲಿಡ್ ಕೊಡ್ತೇವೆ. ನೀವು ಯಾವಾಗ ಜೂನ್ ತಿಂಗಳಲ್ಲಿ ನೀವು ಸಗಣಿ ಗೊಬ್ಬರ ಹಾಕಿರ್ತಾರಲ್ಲ ಅದ್ರ ಮೇಲೆ ನೀವು ಹೋಯ್ಕೊಂತ ಹೋಗ್ಬಿಡಿ. ಆಮೇಲೆ ಸೋಡಾಮೊನಾಸು, ಅದು ಗಿನೆಸ್ಟ್ ಬ್ಯಾಕ್ಟೀರಿಯಲ್ ವಿಲ್ಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ, ಬೆಳವಣಿಗೆಗೂ ಹೆಲ್ಪ್ ಮಾಡುತ್ತೆ. ಅಂತ ಸೋಡಾಮೊನಾಸ್ ಅನ್ನ ಒಂದು ಡ್ರಮ್ಮಿಗೆ 2 liter ಹಾಕೊಂಡು ಅದ್ರ ಜೊತೆಗೆ 3-4 kg ಜೇನು ಬೆಲ್ಲ ಹಾಕೊಂಡು ಅದನ್ನ ಒಂದು ಓವರ್ ನೈಟ್ ಅದನ್ನ ಸೋಕ್ ಮಾಡ್ಲಿಕ್ಕೆ ಬಿಟ್ಟು, ಅಂದ್ರೆ ಎಲ್ಲ ಕರಗ್ಲಿಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ಸೋಸಿಬಿಟ್ಟು ಸ್ಪ್ರೇ ಮಾಡೋದ್ರಿಂದ ತುಂಬಾ ಉಪಕಾರಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಟ್ರೈಕೋಡರ್ಮಾ ಭೂಮಿ ಒಳಗೆ ಕೆಲಸ ಮಾಡುತ್ತೆ, ಸೋಡಾಮೊನಾಸ್ ಭೂಮಿ ಮೇಲೆ ಏರಿಯಲ್ ಪೋರ್ಷನ್ ಅಲ್ಲಿ ಕೆಲಸ ಮಾಡುತ್ತೆ. ಊಟ ಮಾಡಬೇಡಿ, ಸೋಡಾಮೊನಾಸ್ ಅನ್ನು ತಗೊಂಡೋಗಿ ಭೂಮಿಗೆ ಹಾಕೋದು, ಟ್ರೈಕೋಡರ್ಮಾ ಸ್ಪ್ರೇ ಮಾಡೋದು ಆ ರೀತಿ ಮಾಡಬೇಡಿ. ಟ್ರೈಕೋಡರ್ಮಾ ಏನಿದ್ರು ಭೂಮಿ ಒಳಗೆ ಅದನ್ನ ಡ್ರೆಂಚ್ ಮಾಡಲೇಬೇಕು, ಬಡ್ಡೆ ಹಾಕ್ಲೇಬೇಕು, ಇನ್ನ ಸೋಡಾಮೊನಾಸ್ ಅನ್ನ ಸ್ಪ್ರೇ ಮಾಡಬೇಕು. ನಿಮ್ಮ ಸಂಶೋಧನಾ ಕೇಂದ್ರದ ವತಿಯಿಂದ ಯಾವೆಲ್ಲ ತಳಿಯ ಯಾವೆಲ್ಲ ಗಿಡಗಳು ಲಭ್ಯ ಇದ್ದಾವೆ? ನಮ್ಮೆ ನೋಡಿ, ನಮ್ಮಲ್ಲಿಂದ P1, P2, P5, ಶ್ರೀಕರ, ಸುಭಕರ, ಪಂಚಮಿ, ಪೌರ್ಣಮಿ, ಬಟ್ ನಾವು ಎಲ್ಲ ಬಹಳ ಅಂದ್ರೆ ನಿಮಗೆ 20-50 ಕೊಡಬಹುದು. ಒಬ್ಬೊಬ್ಬ ರೈತರಿಗೆ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ಲಿಕ್ಕಾಗಲ್ಲ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂದ್ರೆ ನಮ್ಮ ಬೆಟ್ಟದ ಮನೆ ಸಸ್ಯಪಾಲನಾ ಕ್ಷೇತ್ರ ಇದೆ, ಆಮೇಲೆ ಯಸಳೂರಲ್ಲಿ ಇದೆ, ಬೆಳಗೋಡಲ್ಲಿ ಇದೆ, ಮಡಿಕೇರಿ ಭಾಗದಲ್ಲಿ ಬೀಳಿಗೇರಿಯಲ್ಲಿ ಇದೆ, ಆಮೇಲೆ ಸೋಮವಾರಪೇಟೆ ಭಾಗದಲ್ಲಿ ಐಗೂರಲ್ಲಿ ಇದೆ. ಸೊ ಟೋಟಲ್ ಒಂದು 5 ಸಸ್ಯಪಾಲನಾ ಕ್ಷೇತ್ರಗಳು ನಮ್ಮ ಬೋರ್ಡ್ ವತಿಯಿಂದ ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲಿ ಕೂಡ ನಿಮಗೆ ಕಾರ್ಡಮಮ್ಮು ಮತ್ತೆ ಪೆಪ್ಪರ್ ಎರಡೂ ಸಿಗ್ತವೆ. ಆಮೇಲೆ ಇನ್ನೊಂದು ನಾನು ಹೇಳಲಿಕ್ಕೆ ಮರೆತೆ, ನಮ್ಮ ಕಾರ್ಡಮಮ್ ನಾವೇ ನೆಲ್ಯಾಣಿ ಗೋಲ್ಡ್ ಅನ್ನ ಈ ವರ್ಷ ಬೆಳೆದಿದ್ದೇವೆ. ಈ 5 ಸಸ್ಯಪಾಲನಾ ಕ್ಷೇತ್ರಗಳಲ್ಲೂ ಬೆಳೆದಿದ್ದೇವೆ, ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೂ ಬೆಳೆದಿದ್ದೇವೆ ಗೋಣಿಗಲ್ಲಲ್ಲಿ. ಸೊ ಒಂದು 25,000 ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ್ದು ಮಟೀರಿಯಲ್ ಈ ಸಲ ಅದು ರೆಡಿ ಇರುತ್ತೆ, ಲಭ್ಯ ಇದೆ. ಆದ್ದರಿಂದ ನೀವು ದಯವಿಟ್ಟು ಆಸಕ್ತಿ ಉಳ್ಳ ರೈತರು ನಮ್ಮ ಆಫೀಸ್ ಅನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಮ್ಮಲ್ಲೇ ಬಂದು, ಅದಿನ್ನೂ ರೇಟ್ ಫಿಕ್ಸ್ ಆಗಿಲ್ಲ, ಗೌರ್ಮೆಂಟ್ ರೇಟು ಜಾಸ್ತಿ ಏನಿರಲ್ಲ, ದಯವಿಟ್ಟು ರೈತರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನೆಲ್ಯಾಣಿ ಗೋಲ್ಡ್ ಬೇಕನ್ನೋರು ಅಥವಾ ನಮ್ಮ ಹೈಬ್ರಿಡ್ ಒಂದು ಡೆವಲಪ್ ಮಾಡ್ತಾ ಇದಾರೆ, ಅದಿನ್ನೂ ರಿಲೀಸ್ ಆಗಿಲ್ಲ, ಅದ್ರ ಬಗ್ಗೆ ನಮ್ಮ ಸೈಂಟಿಸ್ಟ್ ಗಳು ತಿಳಿಸ್ಕೊಡ್ತಾರೆ. ಈ ಮೆಣಸಿನ ಸುಧಾರಿತ ಬೇಸಾಯ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ನಿಮ್ಮಲ್ಲಿ ದೊರೆತಕ್ಕಂತಹ ಸಸಿಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ನಮ್ಮ ಕೃಷಿಕರು ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು, ಸ್ಯಾಟರ್ಡೇ ಸಂಡೇ ಬಿಟ್ಟು ಆಫೀಸಲ್ಲೇ ಇರ್ತೇನೆ, ದಯವಿಟ್ಟು ಬನ್ನಿ. ಬರುವಾಗ ನನಗೊಂದು ಫೋನ್ ಮಾಡ್ಕೊಂಡ್ ಬನ್ನಿ, ನನ್ನ ನಂಬರ್ ತಗೊಳ್ಳಿ, 9477-1672. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ 9477-1672. ಒಳ್ಳೆದು ಈಶ್ವರ ಆರ್ ನೂಲ್ವಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೆಣಸಿನ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಅದರ ಸಸ್ಯ ಸಂರಕ್ಷಣೆಯನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಮಸೂದನವರಿಗೆ ತಮಗೂ ಕೂಡ ಧನ್ಯವಾದಗಳು, ಮತ್ತು ರೈತ ಬಾಂಧವರಿಗೂ ಕೂಡ ಧನ್ಯವಾದಗಳು. ಇದುವರೆಗೆ ಕಾಳು ಮೆಣಸಿನ ಬೇಸಾಯ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಾಂಬಾರ ಮಂಡಳಿಯ ವಿಜ್ಞಾನಿ ಈಶ್ವರ್ ಆರ್ ನೂಲ್ವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲುಗೂಡು ವಿ ಮಧುಸೂದನ. ಕೃಷಿರಂಗದಲ್ಲಿ ಈಗೊಂದು ಜನಪದ ಗೀತೆ, ಎಂಥವನಿರಬೇಕ, ಹಾಡಿದ್ದಾರೆ ಬಿಕೆ ಸುಮಿತ್ರ. ಹೊಸ ಹೋರಿ ಹುಡಿ ರಂಟಿಯ ಹೊಡಿಬೇಕ ಪಂಟ ಒಬ್ಬನೇ ಇರಬೇಕ ಸೊಂಟ ಕಟ್ಟು ಬಿಟ್ಟಿರಬೇಕ ಸ್ಥಿತಿಗತಿ ತಿಳ್ಕೊಂಡು ತತಿಯ ಹೋಗದಂತೆ ಬಿತ್ತು ತಳಿರಬೇಕ ಎದಿವುದ ಜ್ವಾಳ ಬೆಳೆಯಬೇಕ ಜ್ವಾಳದ ನಡುವೆ ನಿಂತುಕೊಂಡು ಅವ ಹಕ್ಕಿ ಹೊಡೆಯಬೇಕ ಹಾರದಿದ್ರ ಹೋಗಿ ಹಾಕಬೇಕ ನನ್ನ ಗಂಡ ಎಂಥವನಿರಬೇಕ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರಬೇಕ ಯವ್ವ ಎಂಥವನಿರಬೇಕ ಇದುವರೆಗೆ ಜನಪದ ಗೀತೆ ಕೇಳಿದಿರಿ ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು ಕಾರ್ಯಕ್ರಮ ವಿವರಣೆ ಚಿಕ್ಕಮಗಳೂರಿನ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಕೋರ್ಸ್ ಹಾಗೂ ಎಲ್ಲಾ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪಾಸ್. ವಿಶಾಲವಾದ ಕ್ಯಾಂಪಸ್, ಸುಸಜ್ಜಿತ ಪ್ರಯೋಗಾಲಯ, ಹಾಸ್ಟೆಲ್ ಫೆಸಿಲಿಟಿ ಲಭ್ಯ. ಅಡ್ಮಿಷನ್ಗಾಗಿ ವಿದ್ಯಾರ್ಥಿ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್, ಮುಗುಳುವಳ್ಳಿ, ಚಿಕ್ಕಮಗಳೂರು. ಕಾಲ್ 9480030041. ನಾನು ಶಿವರಾಮಪ್ಪ, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವ. ಜೂನ್ 12 ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನ ಆಚರಿಸಲಾಗುತ್ತಿದ್ದು, ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ನಮ್ಮೆಲ್ಲರ ಸಹಕಾರ ಕೇಳುತ್ತೇನೆ. ನಮಸ್ಕಾರ. ನಮ್ಮ ನಿಲಯವು ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿ ಕೃತಿಗಳ ಕಾರ್ಯಕ್ರಮ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ. 6:51 ನಮ್ಮ ಕೇಂದ್ರದಿಂದ ಚಿತ್ರಗೀತೆಗಳು. 7:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ದೇಶ ಕಟ್ಟುವಲ್ಲಿ ಇಂಜಿನಿಯರ್ಗಳ ಪಾತ್ರ. ಭಾಗವಹಿಸುತ್ತಾರೆ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 9:00 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ವಾರ್ತಾ ಸಂಚಿಕೆ ಪ್ರಸ್ತುತಪಡಿಸುತ್ತಾರೆ ಆರ್ಯ ತೇಜಸ್. ಈ ರಾತ್ರಿ 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ. ಗಂಗಾಧರ್ ಪಾಠಕ್ ಅವರಿಂದ ಇಸ್ರಾಜ್ ವಾದನ, ಅನಂತರ ಕೃಷ್ಣನ್ ಗೋಪಾಲ್